ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆ ಜುಲೈ 1 ಜಾರಿ, ಸಚಿವ ಕೆಜೆ ಜಾರ್ಜ್. ಮೀನುಗಾರರ ಹಿತರಕ್ಷಣೆಗೆ ಸರ್ಕಾರ ಬದ್ದ, ಸಚಿವ ಮಂಕಾಳ ಎಸ್ ವೈದ್ಯ. ಇಂಜಿನಿಯರಿಂಗ್ ಕಾಲೇಜು ಪ್ರವೇಶ ಶುಲ್ಕ ಏರಿಕೆ ಹಿಂಪಡೆಯುವ ಪ್ರಶ್ನೆಯಿಲ್ಲ, ಸಚಿವ ಡಾ ಎಂಸಿ ಸುಧಾಕರ್. ರಾಜ್ಯದಲ್ಲಿ ಅರಣ್ಯ ವ್ಯಾಪ್ತಿಯನ್ನು ಶೇಕಡ 33 ಹೆಚ್ಚಿಸಲು ಸಕಲ ಪ್ರಯತ್ನ, ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಈಗ ಕೇಳಿ ವೃಂದಗಾನದಲ್ಲಿ ಕೆಲವು ದೇಶಭಕ್ತಿ ಗೀತೆಗಳು.

ವೃಂದಗಾನದಲ್ಲಿ ಕೆಲವು ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ಮಿಶ್ರ ಮೀನು ಪಾಲನೆ. ಈ ಕುರಿತು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18 ರಿಂದ 40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ನಮಸ್ಕಾರ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್. ನಮಸ್ಕಾರ ಸರ್. ನಮ್ಮಲ್ಲಿ ನಾವು ಕೃಷಿಯನ್ನು ಮಾಡುವಾಗ ಅದರ ಜೊತೆಗೆ ವಿವಿಧ ಕಸುಬುಗಳನ್ನು ಕೂಡ ಮಾಡಬೇಕಾಗತ್ತೆ. ಅದರಲ್ಲಿ ಮೀನು ಸಾಕಾಣಿಕೆ ಕೂಡ ಬಹಳ ಮುಖ್ಯವಾದಂಥದ್ದು. ಕೆಲವರು ವಿಶೇಷವಾಗಿ ಮೀನು ಸಾಕಾಣಿಕೆಯ ಮೇಲೇ ಅವಲಂಬಿತ ಆಗಿರ್ತಾರೆ. ಅವರು ಸುಧಾರಿತ ರೀತಿಯಲ್ಲಿ ಮೀನು ಪಾಲನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಆದಾಯವನ್ನು ಕೂಡ ಪಡ್ಕೋಬಹುದು. ಜೊತೆಗೆ ತಾವು ತಜ್ಞರು ಹೇಳ್ತಾ ಇರ್ತೀರ ಈ ಮಿಶ್ರ ಮೀನು ಪಾಲನೆಯನ್ನು ಕೈಗೊಳ್ಳಬೇಕು ಅಂತಂದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಿಶ್ರ ತಳಿ ಮೀನು ಪಾಲನೆ ಅಂದ್ರೇನು, ಇದನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಒಟ್ಟಾರೆ ಈ ಮೀನು ಸಾಕಾಣಿಕೆ ಮಾಡುವಾಗ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಮೀನು ಪಾಲನೆಯನ್ನು ನಾವು ಯಾಕಾಗಿ ಮಾಡಬೇಕು ಅಂತ ತಾವು ಅಭಿಪ್ರಾಯ ಪಡ್ತೀರ? ಮೀನಿನಲ್ಲಿ ಸಸಾರ್ಜನಿಕ ಅಂಶ ಜಾಸ್ತಿ ಇರುತ್ತೆ, ಅಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಇದನ್ನು ಸೇವನೆ ಮಾಡುವುದರಿಂದ ಮನುಷ್ಯರಲ್ಲಿ ಈ ಪ್ರೋಟೀನ್ ಡಿಫಿಷಿಯನ್ಸಿ ಅಥವಾ ಸಸಾರ್ಜನಿಕ ಕಡಿಮೆ ಆಗೋದ್ರಿಂದ ಬರ್ತಕ್ಕಂಥ ರೋಗಗಳನ್ನು ನಿವಾರಣೆ ಮಾಡ್ಬೋದು. ಹಾಗೆ ಮೀನು ಪಾಲನೆ ಬೇರೆ ಪ್ರಾಣಿಗಳ ಪಾಲನೆಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಖರ್ಚು, ಕಡಿಮೆ ಶ್ರಮ ಹಾಗೂ ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಹಾಗಾಗಿ ಮೀನು ಪಾಲನೆ ಒಂದು ಒಳ್ಳೆ ಲಾಭದಾಯಕ ಆಗಿದೆ. ಮತ್ತು ಮೀನು ಒಂದು ಫುಡ್ ಕನ್ವರ್ಷನ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಇದು ಅಂದರೆ ಮೀನು ತಾನು ಆಹಾರ ಸ್ವೀಕಾರ ಮಾಡಿದ್ದರಲ್ಲಿ ಅತಿ ಹೆಚ್ಚಿನ ಪ್ರಮಾಣವನ್ನು ತನ್ನ ದೇಹದ ಮಾಂಸವನ್ನಾಗಿ ಪರಿವರ್ತನೆ ಮಾಡುತ್ತೆ ಬೇರೆ ಪ್ರಾಣಿಗಳಿಗೆ ಹೋಲಿಸಿದರೆ. ಹಾಗಾಗಿ ಇದರ ಪಾಲನೆ ಖರ್ಚು ಕಡಿಮೆ, ಈ ಉದ್ದೇಶಗಳಿಂದ ಈ ಲಾಭಗಳಿಂದ ಮೀನು ಪಾಲನೆ ಮಾಡೋದು ಉತ್ತಮ. ಈಗ ನಾವು ಮೀನು ಸಾಕಾಣಿಕೆಯನ್ನು ಮಾಡಬೇಕು ಅಂದರೆ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಆ ಸ್ಥಳದ ಆಯ್ಕೆ ಮಾಡುವಾಗ ಏನೇನು ಅಂಶಗಳನ್ನು ಗಮನಿಸಬೇಕು ಅಂತೀರಿ? ಖಂಡಿತ ಹೇಳ್ಕೊಡ್ತೀನಿ. ಇದರಲ್ಲಿ ಮೀನಿನ ಕೊಳ ನಿರ್ಮಾಣ ಮಾಡಬೇಕು ಅಂತಂದ್ರೆ ಮೊದಲಿಗೆ ರೈತರ ಜಮೀನಿನಲ್ಲಿ ಅತ್ಯಂತ ತಗ್ಗಾದ ಪ್ರದೇಶ ಅಥವಾ ಹಳ್ಳ ಕೊಳ್ಳಗಳನ್ನ ಹೊಂದಿರತಕ್ಕಂಥ ಪ್ರದೇಶ, ಈ ಜೌಗು ಪ್ರದೇಶ ನೀರು ಬಸಿತಕ್ಕಂಥ ಪ್ರದೇಶ ಅಥವಾ ನೀರು ಯಾವಾಗಲೂ ಶೇಖರಣೆಯಾಗಿ ಇರತಕ್ಕಂಥ ಪ್ರದೇಶಗಳು, ಇವುಗಳನ್ನ ಆಯ್ಕೆ ಮಾಡ್ಕೋಬೇಕು. ಒಂದು ವೇಳೆ ಇವು ಯಾವು ಇಲ್ಲ ಅಂತ ಹೇಳಿದ್ರೆ ಜಮೀನಿನ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಮೀನಿನ ಕೊಳಗಳನ್ನ ನಿರ್ಮಾಣ ಮಾಡೋದ್ರಿಂದ ವಿವಿಧೋದ್ದೇಶ ಮೀನು ಕೊಳಗಳು ಅಂದ್ರೆ ವ್ಯವಸಾಯಕ್ಕೆ ನೀರನ್ನು ತಗೋಬಹುದು ಹಾಗೂ ಮೀನು ಪಾಲನೆಯನ್ನು ಮಾಡಬಹುದು. ಈ ರೀತಿ ಮಾಡ್ಕೋಬೇಕು. ಆಮೇಲೆ ಶೇಕಡ 20-30% ಜೇಡಿ ಮಣ್ಣು ಇರತಕ್ಕಂಥ ಪ್ರದೇಶ ಒಳ್ಳೆಯದು. ಇಲ್ಲದಿದ್ರೆ ಈ ಕೆಂಪು ಮಣ್ಣು, ಹಳದಿ ಬಣ್ಣದ ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಇದ್ರೆ ಈ ನಾವು ಟಾರ್ಪೊಲಿನ್ ಶೀಟು ಅಥವಾ ಪ್ಲಾಸ್ಟಿಕ್ ಶೀಟ್ ಅಂತ ಹೇಳ್ತೀವಿ, ಇದನ್ನು ಹಾಕುವುದು ಉತ್ತಮ. ಇನ್ನು ಮುಖ್ಯವಾಗಿ ಈ ಮೀನು ಕೊಳಗಳು ಬಹಳ ಮುಖ್ಯವಾಗ್ತವೆ ಈ ಮೀನು ಸಾಕಾಣಿಕೆಯಲ್ಲಿ. ಈ ಮೀನು ಸಾಕಾಣಿಕೆ ಕೊಳಗಳ ಗಾತ್ರವನ್ನು ನಾವು ಹೇಗೆ ನಿರ್ಧರಿಸಬೇಕಾಗತ್ತೆ ಮತ್ತೆ ಆಕಾರ ಹೇಗಿರಬೇಕಾಗತ್ತೆ ಅಂತೀರಿ? ಈಗ ಏನು ಅಂದ್ರೆ ಮೀನಿನ ಕೊಳಗಳ ಆಕಾರ ಒಂದು ಈ ಚಚ್ಚೌಕ ಅಂತ ಹೇಳ್ತೀವಿ, ಸ್ಕ್ವೇರ್ ಟೈಪ್ ಇರಬಹುದು ಅಥವಾ ಆಯತಾಕಾರ ಇರಬಹುದು. ಆಮೇಲೆ ಇದರ ಗಾತ್ರ ಅಂದ್ರೆ ಈಗ 1/2 ಎಕರೆ ಪ್ರದೇಶ, 10 ಗುಂಟೆ ಪ್ರದೇಶ ಏನಿದೆ ಇದು ಮಿನಿಮಮ್ ಕನಿಷ್ಠ ಗಾತ್ರ ಮತ್ತು ಅತಿ ಹೆಚ್ಚಿನ ಗಾತ್ರ ಇದು. ಯಾಕೆಂದ್ರೆ ಈಗ ರೈತರಿಗೆ 1 ಎಕರೆ, 10 ಎಕರೆ, 5 ಎಕರೆದು ಒಂದೇ ಕೊಳ ನಿರ್ಮಾಣ ಮಾಡಿ ಅಂತ ನಾನು ಸಲಹೆ ಕೊಡೋದಿಲ್ಲ. ಯಾಕೆಂದ್ರೆ ಈ 1/2 ಎಕರೆ ಕೊಳ ನಿರ್ಮಾಣ ಮಾಡಿದಾಗ ಈಗ 1 ಎಕರೆದಲ್ಲಿ 4 ಕೊಳಗಳನ್ನು ನಿರ್ಮಾಣ ಮಾಡಬಹುದು, 1/2 ಎಕರೆ ಕೊಳಗಳು. ಈಗ ಒಂದು ಕೊಳದಲ್ಲಿ ಏನಾರು ರೋಗ ಬಾಧೆ ಬಂದು ಮೀನುಗಳು ಎಲ್ಲ ಸಾಯ್ತವೆ, ರೈತರಿಗೆ ಅದರಿಂದ ನಷ್ಟವಾಗುತ್ತೆ ಅಂತ ಸಂದರ್ಭದಲ್ಲಿ ಈಗ 1/2 ಎಕರೆದು 4 ಕೊಳಗಳು ಅಥವಾ 2 ಕೊಳಗಳು ಮಾಡಿದ್ದಾಗ ಈಗ ಒಂದು ಕೊಳದಲ್ಲಿ ರೋಗ ಬಂದು ಮೀನುಗಳು ರೈತರಿಗೆ ನಷ್ಟವಾದರೂ ಸಹಿತ ಇನ್ನೊಂದು ಕೊಳದಲ್ಲಿ ರೋಗ ಬಾಧೆ ಬರದೆ ರೈತರಿಗೆ ಲಾಭ ಆಗೋ ಸಂದರ್ಭಗಳು ಇರುತ್ತೆ. ಹಾಗಾಗಿ ಕನಿಷ್ಠ ಮತ್ತು ಹೆಚ್ಚಿನ ಗಾತ್ರ ಅಂದ್ರೆ 1/2 ಎಕರೆ. ಇನ್ನ ಈ ಕೊಳಗಳ ಒಂದು ತಳದ ತಯಾರಿ ಬಹಳ ಮುಖ್ಯವಾಗುತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಹೌದು ಸರ್. ಈ ಕೊಳದ ತಳದ ತಯಾರಿಯನ್ನ ಹೇಗೆ ಮಾಡಬೇಕಾಗತ್ತೆ ಸರ್? ಈಗ ನಾನು ಏನು ಹೇಳಿದ್ನೆ ಅಂದ್ರೆ ಈಗ ವಿವಿಧೋದ್ದೇಶ ಮೀನು ಕೊಳಗಳು ಅಂತ ಹೇಳಿದೆ. ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಮೀನಿನ ಕೊಳಗಳನ್ನ ನಿರ್ಮಾಣ ಮಾಡಬೇಕು. ಜಮೀನು ಕಪ್ಪು ಮಣ್ಣು ಇದ್ರೆ, ಜೇಡಿ ಮಣ್ಣು ಇದ್ರೆ ಜಮೀನಿಂದ ಕೆಳಗಡೆ 5 ಅಡಿ ಆಳ ಗುಂಡಿ ತೋಡಿಸಿದ್ರೆ ಸಾಕಾಗುತ್ತೆ. ಒಂದು ವೇಳೆ ಕೆಂಪು ಮಣ್ಣು ಅಥವಾ ಹಳದಿ ಬಣ್ಣ ಮರಳು ಮಿಶ್ರಿತ ಮಣ್ಣು ಇದ್ದಾಗ ಜಮೀನಿಂದ ಕೆಳಗಡೆ 6 ಅಡಿ ಗುಂಡಿ ತೋಡಿಸ್ಬೇಕು. ಆಮೇಲೆ ಜಮೀನ ಮಟ್ಟಕ್ಕೆ ಒಂದು ಹೊರತು ಬಣ್ಣ ಪೈಪ್ ಅನ್ನು ಕೂಡಿಸ್ಬೇಕು. ಇದು ವ್ಯವಸಾಯಕ್ಕೆ ನೀರು ತಗೊಳ್ಳೋದಿಕ್ಕೆ. ಆಮೇಲೆ ಮಳೆ ನೀರು ಕೊಯ್ಲಿಗೋಸ್ಕರ ಇನ್ನೊಂದು ಒಳತೂಬನ್ನ ಕೂಡಿಸ್ಕೋಬೇಕು. ಇದು ಈ ಮಳೆ ನೀರು ಎಲ್ಲಿ ಬರುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ಜಮೀನಿನ ಮಟ್ಟಕ್ಕೆ ಇದನ್ನು ಕೂಡಿಸ್ಕೋಬೇಕು. ಆಮೇಲೆ ಈ ಮಣ್ಣು ಏನು ಗುಂಡಿ ತೋಡಿಸಿದ ಮಣ್ಣು ಏನಿದೆ ಇದು ಪೈಪ್ ಮೇಲ್ಗಡೆ ಸುತ್ತ ಹಾಕೊಂಡು ಕೊಳದ ಸುತ್ತಲೂ ಬದುವು ಅಥವಾ ಏರಿ ಇದು 6 ಅಡಿ ಎತ್ತರ ಮಾಡ್ಕೋಬೇಕು. ಒಟ್ಟಾರೆ ಗುಂಡಿ ಮತ್ತು ಕಟ್ಟೆ ಇದು ಒಂದು ಸ್ಲೋಪ್ ಆಗಿ ಇರಬೇಕು, ಇಳಿಜಾರಾಗಿ ಇರಬೇಕು. 1:1.5 ಅಥವಾ 1:2 ಇಳಿಜಾರನ್ನ ನಾವು ಮಾಡ್ಕೋಬೇಕು, ಶೇಕಡವಾರು ಇಳಿಜಾರನ್ನ ಮಾಡ್ಕೋಬೇಕು. ಆಮೇಲೆ ಮೇಲ್ಗಡೆ ಕಟ್ಟೆ ಮೇಲ್ಗಡೆ ಒಂದು ಈ ಬೋರ್ ವಾಟರ್ ಇನ್ಲೆಟ್ ಅಥವಾ ಕೆರೆ ನೀರು ಏನಾದ್ರು ತಗೊಂತ ಇದ್ರೆ ಅಲ್ಲಿ ಆ ಒಳತೂಬನ್ನ ನಿರ್ಮಾಣ ಮಾಡಬೇಕು. ಆಮೇಲೆ ಮಳೆ ನೀರಿನ ಕೊಯ್ಲು ಒಳತೂಬು ಮತ್ತು ಹೊರತೂಬು ಏನಿದೆ ಅದರ ಒಳಭಾಗದಲ್ಲಿ ಈ ಸೊಳ್ಳೆ ಪರದೆ ಜಾಳಗಿಯನ್ನ ಹಾಕಿದಾಗ ಒಳಗಡೆ ಇರತಕ್ಕಂತ ಮೀನುಗಳು ಹೊರಗಡೆ ಹೋಗೋದಿಲ್ಲ. ಆಮೇಲೆ ಮಳೆ ನೀರಿನ ಜೊತೆಗೆ ಬರ್ತಕ್ಕಂತ ಈ ಕಳೆ ಮೀನುಗಳು, ಭಕ್ಷಕ ಮೀನುಗಳು, ಕಪ್ಪೆ ಮರಿಗಳು, ಹಾವು, ಹಾವಿನ ಮರೆ, ಆಮೆಗಳು ಇವು ಯಾವು ಬರೋದಿಲ್ಲ. ಯಾಕಂದ್ರೆ ಇವುಗಳು ಮೀನ್ ಮರಿಗಳನ್ನ ತಿಂತವೆ. ಇನ್ನ ಕೊಳಗಳನ್ನ ನಾವು ಒಂದ್ಸರಿ ತಯಾರು ಮಾಡ್ಕೊಂಡ್ಮೇಲೆ ಆ ಕೊಳಗಳ ಒಂದು ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ ಮೀನು ಮರಿಗಳನ್ನ ಬಿಡೋದಕ್ಕೆ, ಮತ್ತೆ ಅದನ್ನ ಫಲವತ್ತು ಕೂಡ ಮಾಡಬೇಕಾಗತ್ತೆ. ಈ ಕೊಳಗಳ ಸಿದ್ಧತೆಯನ್ನ ಹೇಗೆ ಮಾಡಬೇಕಾಗತ್ತೆ ಮತ್ತೆ ಅವುಗಳನ್ನ ಹೇಗೆ ಫಲವತ್ ಮಾಡಬೇಕಾಗತ್ತೆ ನಾವು? ಒಂದು ವೇಳೆ ಸರ್ ಈಗ ಪ್ಲಾಸ್ಟಿಕ್ ಶೀಟ್ಗಳನ್ನ ಹಾಕಿದ್ರೆ ತಳಭಾಗದಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲ್ಗಡೆ ಒಂದಡಿ ಮಣ್ಣು ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನೀರಿನ ಗುಣಮಟ್ಟ ಫಲವತ್ತತೆ ಹೆಚ್ಚಾಗುತ್ತೆ, ಮೀನಿನ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಮತ್ತೆ ಇದಲ್ಲದೆ ಈಗ ಕೊಳಗಳ ತಯಾರಿ ಆದ್ಮೇಲೆ ಇದಕ್ಕೆ ಒಂದು ಎರಡಡಿ ನೀರನ್ನ ಹಾಕಿ ಇದರೊಳಗಡೆ ಪ್ರತಿ ಕಾಲು ಎಕರೆಗೆ ಪ್ರತಿ ತಿಂಗಳು 100 ಕೆಜಿ ದನದ ಹಸಿ ಸಗಣಿ, ಹಸಿ ಸಗಣಿ ಕೊಟ್ಟಿಗೆ ಗೊಬ್ಬರ ಅಲ್ಲ, ಹಸಿ ಸಗಣಿ 100 ಕೆಜಿ, ಆಮೇಲೆ 30 ಕೆಜಿ ಸುಣ್ಣದ ಕಲ್ಲು, ಆಮೇಲೆ 15 ಕೆಜಿ NPK ರಸಗೊಬ್ಬರ, ಇದನ್ನೆಲ್ಲ ಮಿಶ್ರಣ ಮಾಡಿ ಒಂದು ರಾಡಿ ತರ ಮಾಡಿ ಕೊಳದ 4 ಬದುವಿನಲ್ಲಿ ಒಂದೊಂದು ಬದುವಿನ ಹತ್ತಿರ 3-4 ಕಡೆ ಒಂದು ಕೆಸರು ತರ ಮಾಡಿ ಸ್ಲರಿ ಮಾಡಿ ಬಗ್ಗಡ ಮಾಡಿ ನೀರಿನ ಮೇಲೆ ಎರಚಬೇಕು. ನಾನು ಹೇಳ್ತಕ್ಕಂತ ಈ ಮೀನುಗಳು ಏನಿದೆ ತಳಿಗಳು, ಇವು ಸಗಣಿಯನ್ನ ತಿನ್ನೋದಿಲ್ಲ. ಈ ಸಗಣಿ ಏನಾಗುತ್ತೆ, ಒಂದು ವಾರದಲ್ಲಿ ಕೊಳೆತು ಗೊಬ್ಬರ ಆಗುತ್ತೆ. ಇದರಿಂದ ಸೂಕ್ಷ್ಮ ಜೀವಿಗಳು ಬೆಳೆಯುತ್ತೆ. ಮೀನುಗಳು ಈ ಸೂಕ್ಷ್ಮ ಜೀವಿಗಳನ್ನ ಫಿಲ್ಟರ್ ಮಾಡಿ ಶೋಧಿಸಿ ತಿಂದು ಬೆಳೆಯುತ್ತವೆ. ಈಗ ಕೆಲವೊಂದು ಕೊಳಗಳು ಯಾವಾಗಲೂ ಕೂಡ ನೀರಿಂದ ಕೂಡಿರ್ತವೆ, ನೀರಿದ್ದೇ ಇರುತ್ತೆ. ಹೌದು ಸರ್. ಇಂತಹ ಕೊಳಗಳನ್ನ ನಾವು ಮೀನು ಪಾಲನೆಗೆ ಹೇಗೆ ತಯಾರು ಮಾಡಬೇಕು ಅಂತೀರಿ? ಹೌದು ಸರ್. ಈ ತರ ಯಾವಾಗಲೂ ನೀರಿನಿಂದ ತುಂಬಿದ ಕೊಳಗಳಿದ್ದಾಗ ಇದರಲ್ಲಿ ಎರಡು ಸಮಸ್ಯೆ ಬರುತ್ತೆ ರೈತರಿಗೆ. ಒಂದು ಜಲಸಸ್ಯಗಳು, ಅದು ಒಂದು ಸಮಸ್ಯೆ. ಎರಡನೇ ಸಮಸ್ಯೆಗಳಂದ್ರೆ ಕಳೆ ಮೀನು ಮತ್ತು ಭಕ್ಷಕ ಮೀನುಗಳು, ಇವುಗಳ ಸಮಸ್ಯೆ. ಇವುಗಳನ್ನ ಮೊದಲು ನಾವು ನಿರ್ಮೂಲನೆ ಮಾಡಿ ಆಮೇಲೆ ಒಳ್ಳೆಯ ತಳಿಗಳ ಮೀನು ಮರಿಗಳನ್ನ ಅಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಕಳೆಗಳನ್ನ ನಿರ್ಮೂಲನೆ ಮಾಡುವುದು 3 ತರದ ಒಂದು ತಂತ್ರಗಳಿದ್ದಾವೆ, ನಿರ್ವಹಣಾ ಕ್ರಮಗಳು. ಮೊದಲನೇದಾಗಿ ಮ್ಯಾನ್ಯುವಲ್ ಅಂತ ಹೇಳ್ತೀವಿ, ಮನುಷ್ಯರೇ ಮಾಡ್ತಕ್ಕಂಥ ಕೆಲಸಗಾರರನ್ನ ಬಳಸ್ಕೊಂಡು ಮಾಡುವಂಥದ್ದು. ಈ ಕಳೆಗಳನ್ನ ಕೈಯಿಂದ ತೆಗೆದುಹಾಕೋದು, ಇದು ಮೊದಲನೇದು. ಅಥವಾ ಈ ಎಳೆ ಬಲೆ ಅಂತ ಬರುತ್ತೆ, ಅದರಿಂದ ಎಳೆದು ಹಾಕಬಹುದು ಈ ಕಳೆ ಸಸ್ಯಗಳನ್ನ. ಆಮೇಲೆ ಇನ್ನೊಂದು ರಾಸಾಯನಿಕ ಕ್ರಮಗಳು ಅಂತ ಇದೆ. ರಾಸಾಯನಿಕ ಕ್ರಮಗಳಲ್ಲಿ ಈ ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಿ, ಮೈಲುತುತ್ತೆ ಅಂತ ಹೇಳ್ತೀವಿ, ಅದಲ್ಲದೆ ಮತ್ತೆ 2,4-D ಅಂತ ಹೇಳ್ತೀವಿ, ಕಳೆನಾಶಕಗಳನ್ನ, ಇವುಗಳನ್ನ ಬಳಸಿ ಇವುಗಳನ್ನ ನಿರ್ಮೂಲನ ಮಾಡಬಹುದು. ಇನ್ನು ಎರಡನೇದಾಗಿ ಈ ಕಳೆ ಮೀನು ಮತ್ತು ಭಕ್ಷಕ ಮೀನುಗಳನ್ನ ನಿರ್ಮೂಲನೆ ಮಾಡುವುದು ಹೇಗೆ ಅಂದ್ರೆ, ಈಗ ಮುಖ್ಯವಾಗಿ ಆಳುಗಳನ್ನ ಬಳಸಿ ಎಳೆಬಲೆಯಿಂದ ಹಿಡಿದು ತೆಗಿಬಹುದು ಮೊದಲನೇದಾಗಿ. ಎರಡನೇದಾಗಿ ಈ ಹಿಪ್ಪೆ ಹಿಂಡೆ ಅಂತ ಹೇಳ್ತೀವಿ, ಮಹುವಾ ಆಯಿಲ್ ಕೇಕ್ ಅಂತ. ಸೊ ಇದನ್ನ ಒಂದು 2,500 kg ಪ್ರತಿ ಏಕರ್ಗೆ ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ನೀರಿನಲ್ಲಿ ಹಾಕ್ಬಿಡ್ಬೇಕು, ಎಲ್ಲಾ ಕಡೆ ಹಾಕ್ಬಿಡ್ಬೇಕು. ಈ ಒಂದು ಹಿಪ್ಪಿ ಹಿಂಡಿ ಏನಿದೆ ಇದರಲ್ಲಿ ಇರ್ತಕ್ಕಂತ ರಾಸಾಯನಿಕ ಅಂಶಗಳು ಮೀನುಗಳನ್ನ ಕೊಲ್ಲುತ್ತವೆ. ಹಿಪ್ಪಿ ಹಿಂಡಿಯಿಂದ ಸತ್ತಂತ ಮೀನುಗಳು ಏನಿದಾವೆ ಇವುಗಳನ್ನ ಯಾವುದೇ ತೊಂದರೆ ಇಲ್ಲದೆ ಮನುಷ್ಯರಾಗ್ಲಿ ಪ್ರಾಣಿಗಳಾಗಿ ತಿನ್ಬಹುದು. ಯಾಕಂದ್ರೆ ಅದು ಸಾವಯವ ಅಂಶ, ಅದು ಯಾಕಂದ್ರೆ ಅದು ಒಂದು ಸಸ್ಯಜನಕ, ಸಸ್ಯದಿಂದ ಬಂದಿರೋದ್ರಿಂದ ಇದು ಮನುಷ್ಯರಿಗೆ, ಈ ಸತ್ತ ಮೀನುಗಳನ್ನ ಮನುಷ್ಯರು ಬಳಸ್ಕೋಬಹುದು. ಆಮೇಲೆ ಇದರ ವಿಷಕಾರಿ ಅಂಶ 20 ದಿವಸದವರೆಗೆ ಇರುತ್ತೆ. ಅದಾದ್ಮೇಲೆ ಇದು ಗೊಬ್ಬರ ತರ ಆಗುತ್ತೆ, ಇದರಿಂದ ಮತ್ತೆ ಸೂಕ್ಷ್ಮ ಜೀವಿ ಉತ್ಪಾದನೆ ಆಗುತ್ತೆ. ನಮಗೆ ಬೇಕಾದಂತ ಮೀನ್ ಮರಿಗಳು ಇದರಲ್ಲಿ ಬಿಟ್ರೆ ಇದನ್ನ ಒಂದು ಆಹಾರವಾಗಿ ಸ್ವೀಕಾರ ಮಾಡ್ತವೆ. ಇನ್ನು ಮುಖ್ಯವಾಗಿ ಈ ಮೀನು ಸಾಕಾಣಿಕೆಗೆ ಸೂಕ್ತವಾದಂತ ತಳಿಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಸೂಕ್ತ ತಳಿಗಳು ಅಂದ್ರೆ ಕಾಟ್ಲ, ರೋಹು, ಮೃಗಾಲು, ಅಮೂರ್ ಕಾಮನ್ ಕಾರ್ಪ್, ಸಾಮಾನ್ಯ ಗೆಂಡೆ ಅಥವಾ ಅಮೂರ್ ಸಾಮಾನ್ಯ ಗೆಂಡೆ ಅಥವಾ ಬೆಳ್ಳಿಗೆಂಡೆ ಮತ್ತೆ ಹುಲ್ಲುಗೆಂಡೆ, ಇವು ಒಂದು ಸೂಕ್ತವಾದ ತಳಿಗಳು. ರೈತರಿಗೆ ಮೀನು ಪಾಲನೆ ಬಗ್ಗೆ ಯಾವುದೇ ಒಂದು ಅವ್ರಿಗೆ ಜ್ಞಾನ ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ತಳಿಗಳು ಪಾಲನೆ ಮಾಡತಕ್ಕಂಥದ್ದು ಸೂಕ್ತವಾದದ್ದು. ಇನ್ನು ಮುಖ್ಯವಾಗಿ ಇವತ್ತು ಮಿಶ್ರ ತಳಿ ಮೀನು ಪಾಲನೆ ಅಂತ ನಾವು ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ? ಮಿಶ್ರ ತಳಿ ಪಾಲನೆ ಅಂದ್ರೆ ಸರ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಮೀನಿನ ತಳಿಗಳನ್ನ ಒಟ್ಟಿಗೆ ಪಾಲನೆ ಮಾಡೋದು ಮಿಶ್ರ ತಳಿ ಪಾಲನೆ ಅಂತ ಹೇಳ್ತೀವಿ. ಇದರಲ್ಲಿ ಈ ರೀತಿ ಮಾಡೋದ್ರಿಂದ ನಾವು ಒಂದೇ ತಳಿ ಪಾಲನೆ ಮಾಡಿದ್ರೆ ರೈತರಿಗೆ ಇಳುವರಿ ಬರೋದು ಕಡಿಮೆ. ನಾವು ಎರಡು ತಳಿಗಿಂತ ಹೆಚ್ಚಿನ ತಳಿಗಳ ಪಾಲನೆ ಮಾಡಿದಾಗ ರೈತರಿಗೆ ಇಳುವರಿ ಹೆಚ್ಚಾಗಿ ಬರುತ್ತೆ. ಯಾಕೆ ಅಂದ್ರೆ ರೈತರ ಕೊಳದಲ್ಲಿ ನೈಸರ್ಗಿಕವಾಗಿ ಒಂದು ಎರಡರಿಂದ ಮೂರು ತರದ ನೈಸರ್ಗಿಕ ಆಹಾರಗಳು ಉತ್ಪನ್ನವಾಗುತ್ತೆ ಬೇರೆ ಬೇರೆ ಪದರದಲ್ಲಿ. ಈಗ ನಾವು ಸೂಕ್ಷ್ಮ ಸಸ್ಯಜೀವಿ ಅಂತ ಹೇಳ್ತೀವಿ ಫೈಟೋಪ್ಲಾಂಕ್ಟನ್, ಸೂಕ್ಷ್ಮ ಪ್ರಾಣಿಜೀವಿ ಅಂತ ಹೇಳ್ತೀವಿ ಜೂ ಪ್ಲಾಂಕ್ಟನ್, ಮತ್ತೆ ಕೊಳೆತ ಪದಾರ್ಥಗಳು ಅಂತ ಹೇಳ್ತೀವಿ ಡೆಟ್ರೈಟಸ್ ಅಂತ ಹೇಳ್ತೀವಿ. ಈ ತರದ ನೈಸರ್ಗಿಕ ಆಹಾರಗಳು ಉತ್ಪನ್ನ ಆಗುತ್ತೆ. ನಾನು ಹೇಳಿದ ಈ ತಳಿಗಳು ಒಂದೊಂದು ತಳಿಯು ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ತರಹದ ನೈಸರ್ಗಿಕ ಆಹಾರವನ್ನ ಸ್ವೀಕಾರ ಮಾಡುತ್ತೆ. ಹಾಗಾಗಿ ನಾವು ಒಂದೇ ತಳಿ ಪಾಲನೆ ಮಾಡಿದಾಗ ರೈತರ ಕೊಳದಲ್ಲಿ ಉತ್ಪನ್ನ ಆದಂತಕ್ಕಂತ ಮೂರು ತರಹದ ನೈಸರ್ಗಿಕ ಆಹಾರವು ಪೂರ್ಣ ಬಳಕೆ ಆಗಲಾರ್ದೇನೆ ಒಂದೇ ತರಹದ ಆಹಾರ ಬಳಕೆಯಾಗಿ ಮಿಕ್ಕ ಎರಡು ತರಹದ ಆಹಾರಗಳು ಇದು ಒಂದು ವೇಸ್ಟ್ ಅಂತ ಆಗುತ್ತೆ. ಇದು ಒಂದು ಕೊಳತು, ಅದು ಬಳಕೆ ಆಗದೆ ಅದು ವೇಸ್ಟ್ ಆಗುತ್ತೆ, ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ನಾವು ಮೂರು ತಳಿ ಬಿಟ್ಟಾಗ, ಎರಡು ತಳಿಗಿಂತ ಹೆಚ್ಚಿಗೆ ಮಿಶ್ರ ತಳಿ ಪಾಲನೆ ಮಾಡಿದಾಗ ರೈತರ ಕೊಳದಲ್ಲಿ ಇರತಕ್ಕಂತ ಎಲ್ಲಾ ತರದ ನೈಸರ್ಗಿಕ ಆಹಾರವು ಮೀನಿನ ಮಾಂಸವಾಗಿ ಪರಿವರ್ತನೆ ಆಗಿ ಅವರಿಗೆ ಹೆಚ್ಚಿನ ಇಳುವರಿ ಬರುತ್ತೆ. ಹಾಗಾಗಿ ರೈತ ಬಾಂಧವರು ಯಾವಾಗಲೂ ಅತಿ ಹೆಚ್ಚು ಆದಾಯಕ್ಕಾಗಿ ಮಿಶ್ರ ತಳಿ ಪಾಲನೆ ಮಾಡಲೇಬೇಕು. ಅಂದ್ರೆ ಯಾವ ಒಂದು ಸಂಯೋಜನೆಯಲ್ಲಿ ನಾವು ಬಳಸ್ಕೋಬಹುದು ಅಂತೀರಿ? ಇದರಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಳಿಯ ಮೀನುಗಳನ್ನ ಪಾಲನೆ ಮಾಡಿದರೆ ರೈತರಿಗೆ ಲಾಭ ಅಂತ. ಈಗ ನಾವು ಮೂರು ತಳಿ ಪಾಲನೆಯಲ್ಲಿ ಈಗ ಕಾಟ್ಲ ಅಂತ ಇದೆ, ಇದಕ್ಕೆ ನಾವು ಒಂದು ಅನುಪಾತ ಇದೆ, ಯಾವ ತಳಿ ಎಷ್ಟು ಬಿಡಬೇಕು ಅಂತ ಒಂದು ಅನುಪಾತ ಇದೆ, ಎಷ್ಟು ಬಿತ್ತನೆ ಮಾಡಬೇಕಂತ. ಈ ಅನುಪಾತ ಯಾವ ರೀತಿ ಮಾಡಿದ್ದು ಅಂದ್ರೆ, ಕೆಲವೊಂದು ಮೀನುಗಳು ಮೇಲ್ಪದರದ ಮೇಲ್ಸ್ತರದ ಆಹಾರಗಳನ್ನು ಸ್ವೀಕಾರ ಮಾಡ್ತವೆ, ಕೆಲವು ತಳಿಯ ಮೀನುಗಳು ಮಧ್ಯಸ್ತರದ ಆಹಾರವನ್ನು ಸ್ವೀಕಾರ ಮಾಡ್ತವೆ, ಇನ್ನು ಕೆಲವು ತಳಿಯ ಮೀನುಗಳು ಕೆಳಸ್ತರದ ಆಹಾರವನ್ನು ಸ್ವೀಕಾರ ಮಾಡ್ತವೆ. ಈಗ ಉದಾಹರಣೆಗೆ ಕಾಟ್ಲ, ಇದು ಮೇಲ್ಸ್ತರದ ಸೂಕ್ಷ್ಮ ಪ್ರಾಣಿ ಜೀವಿಗಳನ್ನ ಆಹಾರವಾಗಿ ಸ್ವೀಕಾರ ಮಾಡುತ್ತೆ, ಮೇಲ್ಪದರದಲ್ಲಿ ಅಲ್ಲೇ ಇರುತ್ತೆ ಜಾಸ್ತಿ. ಆಮೇಲೆ ರೋಹು, ಇದು ಮಧ್ಯಸ್ತರದ ಆಹಾರಗಳನ್ನ ಸ್ವೀಕಾರ ಮಾಡುತ್ತೆ, ಸೂಕ್ಷ್ಮ ಸಸ್ಯ ಜೀವಿಗಳನ್ನ. ಆಮೇಲೆ ಮೃಗಾಲ, ಇದು ಕೆಳಸ್ತರದ ಆಹಾರ ಅಂದ್ರೆ ಅರೆ ಕೊಳೆತ ಪದಾರ್ಥಗಳು, ಕೊಳೆತ ಪದಾರ್ಥಗಳನ್ನು ಸ್ವೀಕಾರ ಮಾಡುತ್ತೆ. ಹಾಗಾಗಿ ನಾವು ಕಾಟ್ಲ, ರೋಹು, ಮೃಗಾಲ್ ಮಿಶ್ರ ತಳಿ ಪಾಲನೆ ಮಾಡಬೇಕಾದ್ರೆ ಇದರಲ್ಲಿ 1:1:2 ಅಂದ್ರೆ ಪ್ರತಿ ಒಂದು ಕಾಟ್ಲಾಗೆ ಒಂದು ರೋಹು ಎರಡು ಮೃಗಾಲನ್ನ ಮಿಶ್ರ ತಳಿಯಾಗಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಇದಲ್ದೇನೆ ಈ ವಿದೇಶಿ ಗೆಂಡು ಮೀನುಗಳಾದ ಈ ಬೆಳ್ಳಿಗೆಂಡೆ ಮತ್ತು ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಇವುಗಳ ಮಿಶ್ರ ತಳಿ ಪಾಲನೆ ಮಾಡಬೇಕಾದಾಗ ನಾವು ಬೆಳ್ಳಿಗೆಂಡೆಯು ಮೇಲ್ಸ್ತರದ ಆಹಾರವನ್ನು ಸ್ವೀಕಾರ ಮಾಡುತ್ತೆ, ಸೂಕ್ಷ್ಮ ಸಸ್ಯಜೀವಿಗಳನ್ನು ಸ್ವೀಕಾರ ಮಾಡುತ್ತೆ. ಈ ಹುಲ್ಲುಗೆಂಡೆಯು ನೀರಿನಲ್ಲಿರ್ತಕ್ಕಂಥ ಜಲಸಸ್ಯಗಳನ್ನ ಸ್ವೀಕಾರ ಮಾಡುತ್ತೆ, ಮತ್ತೆ ಈ ಸಾಮಾನ್ಯ ಗೆಂಡೆಯು ನೀರಿನ ಕೆಳಸ್ತರದ ಆಹಾರಗಳಾದ ಈ ಅರೆಕೊಳೆತ ಪದಾರ್ಥಗಳು, ಕೊಳೆತ ಪದಾರ್ಥಗಳನ್ನು ಸ್ವೀಕಾರ ಮಾಡುತ್ತೆ. ಹಾಗಾಗಿ ಈ ವಿದೇಶಿ ಗೆಂಡಿ ತಳಿಗಳು ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಇವುಗಳ ಮಿಶ್ರ ತಳಿ ಪಾಲನೆ ಮಾಡಿದಾಗ ನಾವು 1:1:2 ಅಂದ್ರೆ ಪ್ರತಿ ಒಂದು ಬೆಳ್ಳಿಗೆಂಡಿಗೆ ಒಂದು ಹುಲ್ಲುಗೆಂಡೆ ಎರಡು ಸಾಮಾನ್ಯ ಗೆಂಡೆಗಳನ್ನು ನಾವು ಮಿಶ್ರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಒಂದು ವೇಳೆ ನಾವು ಆರು ತಳಿಯ ಮಿಶ್ರ ತಳಿ ಪಾಲನೆ ಮಾಡ್ತೀವಿ ಅಂದಾಗ, ಈ ಕಾಟ್ಲ, ರೋಹು, ಮೃಗಾಲು, ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಇದ್ದಾಗ ಪ್ರತಿ ಒಂದು ಕಾಟ್ಲಾಗೆ ಒಂದು ರೋಹು, ಎರಡು ಮೃಗಾಲು ಒಂದು ಬೆಳ್ಳಿಗೆಂಡೆ, ಒಂದು ಹುಲ್ಲುಗೆಂಡೆ ಹಾಗೂ ಎರಡು ಸಾಮಾನ್ಯ ಗೆಂಡೆಗಳನ್ನ ಮಿಶ್ರ ತಳಿಯಾಗಿ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತೆ ಅಮೂರ್ ಅಂತ ಹೇಳಿದ್ರಿ ತಾವು? ಹೌದು ಸರ್. ಅದನ್ನು ಬಳಸ್ಕೋಬಹುದು ಮಿಶ್ರ ತಳಿ ಮೀನುಪಾಲನೆಯಲ್ಲಿ? ಹೌದು ಸರ್. ಈ ಅಮೂರ್ ಅನ್ನೋದು ಒಂದು ಸಾಮಾನ್ಯ ಗೆಂಡೆಯ ಒಂದು ಸುಧಾರಿತ ತಳಿ. ಇದು ಹಂಗೇರಿ ದೇಶದ ಅಮೂರ್ ಎಂಬ ನದಿಯಿಂದ ನಾವು ಅದನ್ನ ತರಿಸ್ಕೊಂಡು ಈ ನಮ್ಮ ಹೆಸರುಘಟ್ಟ ಮೀನು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದಲ್ಲಿ ನಾವು ಅದನ್ನ ಅಭಿವೃದ್ಧಿಗೊಳಿಸಿ ಅದನ್ನ ರೈತರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಈ ಅಮೂರ್ ಪ್ರಭೇದದ ಸಾಮಾನ್ಯ ಗೆಂಡೆ ಮೀನು ಅತ್ಯಂತ ಉತ್ಕೃಷ್ಟ ಮಟ್ಟದ್ದಾಗಿದ್ದು ಇದು ಮಾಮೂಲು ಸಾಮಾನ್ಯ ಗೆಡ್ಡೆ ಮೀನಿಗಿಂತಲೂ ಶೇಕಡವಾರು 27 ಹೆಚ್ಚಿಗೆ ಬೆಳವಣಿಗೆಯನ್ನ ಹೊಂದುತ್ತೆ. ಒಂದು 8 ಇದು 1-1.5 kg ಗಾತ್ರವನ್ನ ಹೊಂದುತ್ತೆ. ಹಾಗಾಗಿ ರೈತ ಬಾಂಧವರಿಗೆ ಅಮೂರ್ ತಳಿಯ ಸಾಮಾನ್ಯ ಗೆಡ್ಡೆ ಮೀನನ್ನ ಪಾಲನೆ ಮಾಡೋದಕ್ಕೆ ನಾನು ಕೇಳ್ಕೊಳ್ತೀನಿ. ಈಗ ನಾವು ಇಷ್ಟೊಂದು ಸಂಯೋಜನೆಯಲ್ಲಿ ಮೀನು ಮರಿಗಳನ್ನ ಬಿತ್ತನೆ ಮಾಡಿದ್ಮೇಲೆ, ಹೌದು ಸರ್, ಅವುಗಳಿಗೆ ಆಹಾರವನ್ನ ಕೊಡಬೇಕಾಗತ್ತೆ. ಹೌದು ಸರ್. ಈ ಪೂರಕ ಆಹಾರವನ್ನ ಹೇಗೆ ಕೊಡಬೇಕಾಗತ್ತೆ? ಖಂಡಿತ ಸರ್. ಪೂರಕ ಆಹಾರ ಅಂತಂದ್ರೆ ಈಗ ಮುಖ್ಯ ಆಹಾರವಲ್ಲ. ನಾವು ಮುಖ್ಯ ಆಹಾರವಾಗಿ ದನದ ಹಸಿ ಸಗಣಿ, ಸುಣ್ಣ ಮತ್ತು NPK ರಸಗೊಬ್ಬರಗಳನ್ನು ಮಿಶ್ರಣ ಮಾಡಿ ಪ್ರತಿ ತಿಂಗಳು ಹಾಕುವುದರಿಂದ ಸೂಕ್ಷ್ಮ ಜೀವಿಗಳು ಉತ್ಪನ್ನ ಆಗುತ್ತೆ. ಇದು ಈ ಮೀನಿನ ತಳಿಗಳಿಗೆ ಮುಖ್ಯವಾದ ಆಹಾರ. ಇನ್ನು ಪೂರಕ ಆಹಾರ ಅಂದ್ರೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಬರಬೇಕು ಮೀನುಗಳಿಗೆ ಅಂದ್ರೆ ರೈತರ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ವಾರಕ್ಕೆ 1 ಅಥವಾ 2 ಅಥವಾ 3 ಈ ಪೂರಕ ಆಹಾರವನ್ನ ಕೊಡಬಹುದು. ಪೂರಕ ಆಹಾರವಾಗಿ ಕಡಲೆಕಾಯಿ ಹಿಂಡಿ ಬರುತ್ತೆ ಮತ್ತು ಅಕ್ಕಿ ತೌಡು ಅಥವಾ ಅಕ್ಕಿ ಪಾಲಿಶ್, ರೈಸ್ ಪಾಲಿಶ್. ಇದನ್ನ 1:1 ಪ್ರಮಾಣದಲ್ಲಿ ಅನುಪಾತದಲ್ಲಿ ಇದನ್ನ ಒಂದು ಬೆರೆಸಿ ಇದನ್ನ ನೀರಿನಲ್ಲಿ ರಾತ್ರಿ ಬೆಳಗ್ಗೆವರೆಗೆ ನೆನೆಸಿಡ್ಬೇಕಾಗುತ್ತೆ. ಒಂದು ರಾತ್ರಿ ನೆನೆಸಿಡ್ಬೇಕು. ನೆನೆಸಿಟ್ಟದ ಮೇಲೆ ಬೆಳಗ್ಗೆ ಅದನ್ನ ನಾವು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ನೀರಿನ ಮೇಲೆ ಎರಚಿದ್ರೆ ಮೀನ್ಮರಿಗಳು ಬಂದು ತಿಂತಾವ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ? ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕಾಗತ್ತೆ? ಇದನ್ನ ಪ್ರತಿ ವಾರಕ್ಕೆ 1 ಅಥವಾ ವಾರಕ್ಕೆ 2 ಅಥವಾ ವಾರಕ್ಕೆ 3 ಕೊಡಬಹುದು. ಈ ರೀತಿ ಸಾಕಾಣಿಕೆ ಮಾಡುವಾಗ ಏನಾದ್ರು ಸಮಸ್ಯೆಗಳು ಬರ್ತಾವೆಯೇ ಮೀನುಗಳಿಗೆ? ಮೀನುಗಳಿಗೆ ನೋಡಿ ಸರ್, ಮುಖ್ಯವಾಗಿ ಬೆಳವಣಿಗೆ ಕುಂಠಿತವಾಗುವುದು, ಎರಡನೇದು ರೋಗಗಳ ಬಾಧೆ. ಈ ಎರಡು ಮುಖ್ಯವಾದ ಸಮಸ್ಯೆಗಳು ರೈತ ಬಾಂಧವರಿಗೆ. ಇದು ಬೆಳವಣಿಗೆ ಕಡಿಮೆ ಅಂದ್ರೆ ರೈತರು ಅದಕ್ಕೆ ನೈಸರ್ಗಿಕ ಆಹಾರ ಕೊರತೆಯಾಗಿದೆ, ಪೂರಕ ಆಹಾರ ಕೊರತೆಯಾಗಿದೆ, ಅದನ್ನು ತಿಳ್ಕೋಬೇಕು. ಆಮೇಲೆ ನೀರಿನ ಗುಣಮಟ್ಟ ಚೆನ್ನಾಗಿ ಅದನ್ನು ನೋಡ್ಕೋಬೇಕು. ಈಗ ಉದಾಹರಣೆಗೆ ಅತಿಯಾಗಿ ಪಾಚಿ ಬಂತು ಅಂತ ಇಟ್ಕೊಳ್ಳಿ, ನೀರಿನ ಬಣ್ಣ ಕಡು ಹಸಿರುಗೆ ತಿರುಗಿತ್ತು, ಅಂತ ಸಂದರ್ಭದಲ್ಲಿ ರೈತರು ಪ್ರತಿ ವಾರಕ್ಕೊಂದ್ಸರ್ತಿ ಅಥವಾ 15 ನೀರನ್ನ ಬದಲಾವಣೆ ಮಾಡಬೇಕು. ಹಳೆ ನೀರನ್ನ ತೆಗೆದುಹಾಕಿ ಹೊಸ ನೀರನ್ನ ಬಿಡಬೇಕು. 25% ಹಳೆ ನೀರನ್ನ ತೆಗೆದು ಹೊಸ ನೀರನ್ನ ಬಿಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಪೂರಕ ಆಹಾರ ಕೊಡುವುದನ್ನ ನಿಲ್ಲಿಸಬೇಕಾಗುತ್ತೆ, ಸಗಣಿ ಗೊಬ್ಬರ ಹಾಕೋದನ್ನ ನಿಲ್ಲಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ ರೋಗಬಾಧೆ ಮೀನು ಸಹಿತ ಒಂದು ಪ್ರಾಣಿ, ಇದಕ್ಕೂ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ರೋಟೋಜೋವನ್ನು ಮತ್ತೆ ಪ್ಯಾರಾಸೈಟ್ಸ್ ಇದು ಇದೆ. ಪರತಂತ್ರ ಜೀವಿಗಳು. ಸೊ ಇದು ಏನು ಅಂತ ಹೇಳಿದ್ರೆ, ನಾವು ತಜ್ಞರು ಹೇಳಿದ ಪ್ರಕಾರ ರೈತರು ಮೀನು ಪಾಲನೆ ಮಾಡಿದಲ್ಲಿ ರೋಗಗಳು ಬರುವುದಿಲ್ಲ. ಇನ್ನು ನಾವು ಈಗ ಬೆರಳು ಗಾತ್ರದ ಮೀನು ಮರಿಗಳನ್ನ ಬಿತ್ತನೆ ಮಾಡ್ತೀವಿ ಸಾಮಾನ್ಯವಾಗಿ. ಹೌದು ಸರ್. ತಾವು ತಜ್ಞರು ಕೂಡ ಅದನ್ನೇ ಶಿಫಾರಸು ಮಾಡ್ತಾರೆ. ಹೌದು ಸರ್. ಇವುಗಳನ್ನ ಎಷ್ಟು ಕಾಲದವರೆಗೆ ನಾವು ಪಾಲನೆ ಮಾಡೋದ್ರಿಂದ ನಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ? ನೋಡಿ ಸರ್, ಈಗ ನಾವು ಒಂದು ಫ್ರೈ ಅಂತ ಹೇಳ್ತೀವಿ, ಫ್ರೈ ಇದು ತುಂಬಾ ಚಿಕ್ಕ ಚಿಕ್ಕ ಗಾತ್ರದ ಮೀನು. ಈ ಮೀನನ್ನ ಇದು ಮೀನು ಮೊಟ್ಟೆ ಒಡೆದ ಮೀನು 15 ದಿವಸದವರೆಗೆ ಇದಕ್ಕೆ ನಾವು ಫ್ರೈ ಅಂತ ಹೇಳ್ತೀವಿ. ಈ ಗಾತ್ರದ ಮೀನನ್ನ ರೈತ ಬಾಂಧವರು ಬಿತ್ತನೆ ಮಾಡಬಾರದು. ರೈತರು ಬೆರಳುದ್ದ ಗಾತ್ರದ ಮೀನು ಅಂದ್ರೆ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ. ಇದು ಒಂದು 30 ದಿವಸದವರೆಗೆ ನಾವು ಪಾಲನೆ ಮಾಡಿದ ಮೀನು. ಇದನ್ನ ನಾವು ರೇರಿಂಗ್ ಅಂತ ಹೇಳ್ತೀವಿ, ಸಾಕಾಣಿಕೆ ಮಾಡಿದ್ದು. ಇದು 30 ದಿವಸದ ಒಂದು ವಯಸ್ಸಿನ ಮೀನು ಮರಿಗಳನ್ನ, ಬೆರಳುದ್ದ ಗಾತ್ರದ ಮೀನು ಮರಿಗಳನ್ನ ರೈತರು 10-12 ತಿಂಗಳು ಪಾಲನೆ ಮಾಡಿದ್ರೆ ಇದು ಪ್ರತಿಯೊಂದು ಮೀನು ಮರಿಯು 1-1.5 ಕೆಜಿ ಸರಾಸರಿ ತೂಕ ಬರುತ್ತೆ. ಇದು ಒಂದು ಮಾರ್ಕೆಟೇಬಲ್ ಸೈಜ್. ಇನ್ನ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರಿಗೆ ಮೀನುಗಾರಿಕೆ ಬಗ್ಗೆ, ಮೀನು ಸಾಕಾಣಿಕೆ ಬಗ್ಗೆ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಯಾರನ್ನ ಸಂಪರ್ಕಿಸಬಹುದು ಅಂತೀರಿ? ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್, ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಹೆಸರುಘಟ್ಟ, ಬೆಂಗಳೂರು. ದೂರವಾಣಿ ಸಂಖ್ಯೆ 0802846244 0802846244 ಇವರನ್ನ ಸಂಪರ್ಕಿಸಬೇಕಾಗಿ ವಿನಂತಿ. ರೈತ ಬಾಂಧವರೇ, ತಮಗೆ ಈ ಮೀನುಗಾರಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರನ್ನ ಅವರ ಒಂದು ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 2-8-4-6-6-2-4-4. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 2-8-4-6-6-2-4-4. STD ಕೋಡ್ 0-8-0. ತುಂಬಾ ಸಂತೋಷ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮೀನುಗಳ ಒಂದು ಸಾಕಾಣಿಕೆ ಬಗ್ಗೆ, ಹಾಗೇನೆ ಈ ಮಿಶ್ರತಳಿ ಮೀನು ಸಾಕಾಣಿಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಮಿಶ್ರ ಮೀನು ಪಾಲನೆ ಈ ಕುರಿತು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಪುಟ್ಟತಾಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಬಂದರು ಮನೆಗೆ ತೋಳ ಕಂಡು ಸ್ವಾಮಿ ಬಂದರು ಮನೆಗೆ ಇಬ್ಬಣೆ ಓಲ ತೋಳ ಕಂಡು ಸ್ವಾಮಿ ಬಂದರು ಮನೆಗೆ ಇಬ್ಬಣೆ ಓಲ ತೋಳ ಕಂಡು ಸ್ವಾಮಿ ಬಂದರು ಮನೆಗೆ ಹೇ ಬಾಣೆ ಓಲ ಸ್ವಾಮಿ ಬಂದರು ಮನೆಗೆ ಬ್ಯಾಟೆ ಸ್ವಾಮಿ ಬಂದರು ಮನೆಗೆ ಓಲೆ ಬ್ಯಾಟೆ ಸ್ವಾಮಿ ಬಂದರು ಮನೆಗೆ ಓಲೆ ವಡದಾನೆ ಕರುಣೆಯ ಕಣ್ಣ ಕಾಳ ಚವನೆ ಸ್ವಾಮಿ ಬಂದರು ಮನೆಗೆ ಕರುಣೆಯ ಕಣ್ಣ ಕಾಳ ಚವನೆ ಸ್ವಾಮಿ ಬಂದರು ಮನೆಗೆ ಕರುಣೆಯ ಕಣ್ಣ ಕಾಳ ಚವನೆ ಸ್ವಾಮಿ ಬಂದರು ಮನೆಗೆ ಕರುಣೆಯ ಕಣ್ಣ ಕಾಳ ಚವನೆ ಸ್ವಾಮಿ ಬಂದರು ಮನೆಗೆ ಕರುಣೆ ಬಂದರು ಮನೆಗೆ ಮ್ಯಾಲೆ ಮ್ಯಾರದಾನು ಸ್ವಾಮಿ ಬಂದರು ಮನೆಗೆ ಗರುಡನ ಮ್ಯಾಲೆ ಮ್ಯಾರದಾನು ಸ್ವಾಮಿ ಬಂದರು ಮನೆಗೆ ಗರುಡನ ಮ್ಯಾಲೆ ಮ್ಯಾರಸಾನು ಸ್ವಾಮಿ ಬಂದರು ಮನೆಗೆ ಹಡಗೆ ನೇಡೋರು ಬಂದರು ಮನೆಗೆ ಒಡನೆ ಜೊತರವ ಸ್ವಾಮಿ ಬಂದಾರು ಮನೆಗೆ ಒಡದೋಜ ತೋರುವ ಓಡವೋನೆ ಸ್ವಾಮಿ ಬಂದಾರು ಮನೆಗೆ ಒಡದೋಜ ತರವ ಓಡವೋನೆ ಸ್ವಾಮಿ ಬಂದಾರು ಮನೆಗೆ ಒಡದೋಜ ತೋರುವ ಒಡವೋನೆ ಸಿದಲಿಂಗೋದಾರ ಸ್ವಾಮಿ ಬಂದಾರು ಮನೆಗೆ ಪರಂಜಿ ಸ್ವಾಮಿ ಬಂದಾರು ಮನೆಗೆ ಉಡದಾರ. ಇದುವರೆಗೂ ಪುಟ್ಟತಾಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನಿ ಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ರೋಗ ನಿಯಂತ್ರಣದಲ್ಲಿ ಬೀಜೋಪಚಾರದ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಕರುಣಾ ಅವರೊಂದಿಗೆ ಸಂದರ್ಶನ ಆಲಿಸಬಹುದು. ಮತ್ತೆ ನಾಳಿನ